ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. पक्षियों से तो हम खेत को बचा लेते हैं, पर इन घातक रसायनों से कैसे बचाने? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग. पहली वाली बात कहा, परम तो सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहा है, धूप में बाल सफेद नहीं किए हैं. ठीक है भाई, मैं भी आज के जैविक खेती शुरू करूँगा. माटी से प्रेम की परंपरा है परंपरागत खेती. ಶ್ರೋತೃ ಬಾಂಧವರೇ, ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಮಾವಿನ ಕಷಿ. ಈ ಕುರಿತು ಹಳಿಯಾಳ ತಾಲೂಕು ತೆರಗಾಂವದ ಶ್ರೀಧರ ಮಾರುತಿ ಮುನವಳ್ಳಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಚ್ಬಿ ರಾಮಡಿಗಿ. ರೈತ ಬಾಂಧವರೇ, ಈಗ ನಮ್ಮ ಜೊತೆಯಲ್ಲಿ ಶ್ರೀಧರ್ ಮಾರುತಿ ಮುನವಳ್ಳಿ ಅವರಿದ್ದಾರೆ. ಇವರು ಹಳಿಯಾಳ ತಾಲೂಕಿನ ತೇರ್ಗಾಂವ್ ಗ್ರಾಮದವರು. ತೇರ್ಗಾಂವ್ ನಿಮ್ಗೆ ಗೊತ್ತಿದ್ದ ಹಾಗೆ ಮಾವಿನ ಕಸಿ ಕಟ್ಟಿ ಮಾರಾಟ ಮಾಡಲಿಕ್ಕೆ ನಾಡಿನಾದ್ಯಂತ ಪ್ರಸಿದ್ಧವಾದಂಥ ಒಂದು ಹಳ್ಳಿ. ಇಲ್ಲಿ 100+ ರೈತರು ಮಾವಿನ ಕಸಿಯನ್ನು ಕಟ್ಟಿ ಮಾರಾಟ ಮಾಡ್ತಾರೆ. ಲಕ್ಷಾಂತರ ಸಸಿಗಳು ನಾಡಿನಾದ್ಯಂತ ಅಥವಾ ರಾಜ್ಯವನ್ನು ದಾಟಿ ಬೇರೆ ರಾಜ್ಯಕ್ಕೂ ಕೂಡ ಹೋಗಿರುವಂಥ ಉದಾಹರಣೆಗಳು ಇದಾವೆ. ಅಂಥ ರೈತರಲ್ಲಿ ಶ್ರೀಧರ್ ಮಾರುತಿ ಮುನವಳ್ಳಿ ಇವರು ಕೂಡ ಒಬ್ಬರು. ಈ ಕಸಿ ಕಟ್ಟೋದ್ರ ಬಗ್ಗೆ, ಅದರ ಆಸಕ್ತಿ ನಿರ್ವಹಣೆ ಬಗ್ಗೆ ನಮಗೆ ತಮ್ಮ ಅನುಭವವನ್ನು ಹಂಚಿಕೊಳ್ತಾರೆ. ನಮಸ್ಕಾರ ಶ್ರೀಧರ. ನಮಸ್ಕಾರ. ಈ ಮಾವಿನ ಕಸಿ ಕಟ್ಟೋದು ಮತ್ತು ಅದನ್ನು ನಿರ್ವಹಣೆ ಮಾಡೋದು, ಮಾರಾಟ ಮಾಡೋದು, ಇವೆಲ್ಲವನ್ನು ನೋಡಿಕೊಂಡಾಗ ಪ್ರಾರಂಭದಲ್ಲಿ ನೀವು ಹೇಗೆ ಕಟ್ಟೋದನ್ನು ಕಲ್ಕೊಂಡ್ರಿ, ಕಸಿ ಯಾಕೆ ಮಾಡಬೇಕನ್ನಿಸ್ತು ನಿಮ್ಗೆ? ಅದರಿಂದ ನಮಗೆ ಸ್ವಲ್ಪ ಲಾಭ ಅನ್ಸಕತ್ತೆ ನೋಡಿದ ಕೂಡಲೇ. ಅವಾಗ ನಾವು ಅದನ್ನ ಸ್ವಲ್ಪ ಸ್ವಲ್ಪ ಚಾಲು ಮಾಡಿದ್ವಿ ರೀ. ಚಾಲು ಮಾಡಿ ಆಮೇಲೆ ದೊಡ್ಡ ಪ್ರಮಾಣದಾಗ ಮಾಡಿದ್ವಿ ರೀ. ನಾವು ಫಸ್ಟ್ 98 ಒಳಗೆ ಚಾಲು ಮಾಡಿದೆ ಸರ್. ಅದು 98 ಒಂದು 2,000 ಗಿಡ ಕಟ್ಟದೆ. ಅದ್ರಾಗ ಲಾಸು ಆಕೈತ್ರಿ ಸರ್. 2,000 ಗಿಡ ಕಟ್ಟಿದಾಗ 1,500 ಉಳಿತ್ರಿ ಅದು. ಆವಾಗ ಸ್ವಲ್ಪ ಮಾವಿನ ಸಸಿದ ಮಾರ್ಕೆಟ್ ಹೆಚ್ಚಿಗೆ ಇತ್ತು, ಅಂದ್ರೆ ರೇಟ್ ಹೆಚ್ಚಿಗೆ ಹೋಗ್ತಿತ್ರಿ ಅವಾಗ. ಅದು ಅವಾಗ ನನಗೆ ಸ್ವಲ್ಪ ಲಾಭ ಅನಿಸ್ತಿರ. ಅದು ಅವಾಗಿಂದ ಚಾಲು ಮಾಡಿದೆ ರೀ ನಾನು ಕಟ್ಟಿ. 1,000 ಸಸಿಯನ್ನ ನಾವು ಮಾರಾಟ ಮಾಡಿದ್ರೆ ಎಷ್ಟು ರೇಟ್ ಅಲ್ಲಿ ಒಂದೊಂದು ಮಾರಾಟ ಮಾಡ್ತೀವಿ? ಆ ಟೈಮ್ದಾಗ 50 ರೂಪಾಯಿ ಒಂದು ರೇಟ್ ಇತ್ತು. 1,000 ಅಂದ್ರೆ 50,000 ರೂಪಾಯಿ. 1,500 ಅಂದ್ರೆ 75,000 ರೂಪಾಯಿ. 75,000 ರೂಪಾಯಿ ಆ ಟೈಮ್ದಾಗ ಆಗೈತ್ರಿ. ಅದು ಈಗ ಒಂದ್ ಸ್ವಲ್ಪ ಏನಾಗೈತ್ರಿ, ಮಾರ್ಕೆಟ್ ಡೌನ್ ಆಗೈತ್ರಿ, ಈಗ ಬೇಡಿಕೆ ಕಮ್ಮಿ ಆಗೈತ್ರಿ. ಹಿಂಗಾಗಿ ಒಂದ್ ಸ್ವಲ್ಪ ಈಗ ಲಾಭ ಕಮ್ಮಿ ಅನ್ಸೋದೈತ್ರಿ. ಎಲ್ಲಿ ಕಲ್ಕೊಂಡ್ರಿ ಕಸಿ ಕಟ್ಟು? ನಾವ್ ಇಲ್ಲೇ ರೀ. ನಮ್ಕಿಂತ ಮೊದ್ಲು ಈಗ ಅವ್ರು ಕುಶಪ್ ಅವ್ರ ಇದ್ರಲ್ಲ, ಅಂತವ್ರು ಒಂದ್ 10-15 ಜನ ಇದ್ರಿ. ಅವಾಗ ಅವ್ರ ಕಡೆ ಹೋಗಿ ನೋಡಿದ್ರಿ ನಾವು ಕಟ್ಟೋದು, ಅವ್ರು ಹೇಗ್ ಕಟ್ತಾರೆ. ಅವಾಗ ನಾವು ಇಲ್ಲಿ ಬಂದ ಸ್ವಲ್ಪ ಸ್ವಲ್ಪ ಟ್ರೈ ಮಾಡಿದ್ರಿ, ಅದಕ್ಕೆ ಸಕ್ಸಸ್ ಆಗತ್ತ ಗಿಡ ಅದು. ಅವಾಗ ಟ್ರೈ ಮಾಡಿ ಅದನ್ನ ಕಟ್ಟಕ್ ಚಾಲು ಮಾಡುದು. ಅಂದ್ರೆ ಮುಂಚೆ ನೀವು ಬೇರೆದವ್ರ ತೋಟಕ್ಕೆ ಹೋಗಿ ಈ ರೀತಿ ಕಸಿ ಕಟ್ಟಿ ಅವ್ರು ಬಾ ಅಂತೇಳಿ ಕರ್ಕೊಂಡಿದ್ದು, ಅಥವಾ ತರಬೇತಿ ಅಥವಾ ಕೂಲಿಗೆ ಹೋಗಿ ಹಂಗೇನ್ ಮಾಡಿಲ್ಲ ಸರ್. ಹಂಗ ಬರೀ ನೋಡಿದ್ದ ಅಷ್ಟ ರೀ. ನಾವು ನೋಡಿದ್ದರ ಮ್ಯಾಗ ಚಾಲು ಮಾಡಿದ್ರಿ ಅಷ್ಟ. ನಾವು ಬೇರೆದವ್ರ ಕಡೆ ದುಡ್ಡಿಲ್ಲ. ನಮ್ದು ಹೊಲ ಐತಿ, ನಾವು ಹೊಲ ಆಮೇಲೆ ಎಮ್ಮೆ ಐತಿ, ಆಮೇಲೆ ಟೈಲರಿಂಗ್ ಮಾಡ್ತೇನ್ರಿ, ಅವೆಲ್ಲ ಮಾಡ್ಕೊಂತ ಅದನ್ನ ಕಲ್ತ್ರಿ ನಾನು. ಮತ್ತೆ ಅದಕ್ಕೆ ಗೊಟ್ಟ ಹಾಕ್ಬೇಕು, ಅದನ್ನ ಬೆಳೆಸಬೇಕು, ಸಸಿ ಬೆಳೆಸೋದು ಅದನ್ನೆಲ್ಲಾನು ಮಾಡ್ತೀರಿ ಮುಂಚೆ? ಹಾ ಮಾಡ್ತೀವ್ರಿ ನಾವು. ಮೇ ಒಳಗ ಅದ ಇದನ್ನ ಅಲ್ಲಿ ಹುಬ್ಳಿ ಅಂತ ತಾರೇಳ ಅಂತ ಐತ್ರಿ, ಅಲ್ಲಿ ಫ್ಯಾಕ್ಟ್ರಿ ಐತ್ರಿ, ಅದು ಜ್ಯೂಸ್ ಫ್ಯಾಕ್ಟ್ರಿ. ಅಲ್ಲಿಂದ ಗೊಟ್ಟ ತಗೊಂಡ್ಬರ್ತೇವ್ರಿ ನಾವು. ಗೊಟ್ಟ ತಂದ್ರ ಅಂದ್ರೆ ಅದ್ ಸೊಪ್ಪಿ ದರ್ಸ್ಲೇನೆ ಎಲ್ಲಾ ಹೀರ್ ಕಳಿಸ್ತಾರ್ರಿ ಅವ್ರು. ಇಲ್ಲಿ ಬಂದ ಟ್ರ್ಯಾಕ್ಟರ್ ತಗೊಂಡು ಹೋಗಿರ್ತೇವ್ರಿ, ಅಲ್ಲಿ ಬಂದ ಲಿಫ್ಟ್ ಮಾಡಿ ಮಂದಿ ಹಚ್ಚಿಕೇರ್ ಲೇಬರ್ ಹಚ್ಚಿ ಅದನ್ನ ಗೊಟ್ಟ ಸಪ್ರೇಟ್, ಆಮೇಲೆ ಇದನ್ನ ಸೊಪ್ಪಿ ಸಪ್ರೇಟ್ ಮಾಡಿ ತೊಳಿತೇವ್ರಿ, ಅದಕ್ಕೆ ಬೋರ್ ನೀರು ಚಾಲು ಮಾಡಿ ತೊಳೆದು ಆಮೇಲೆ ಅವನ್ನ ಸಾಲ ಹಚ್ತೇವ್ರಿ. ಸಾಲ ಹಚ್ಚಿ ಆಮೇಲೆ 21 ದಿವಸದ ಮಟ್ಟ ಅಂದ್ರೆ ಮೆಳಕಿ ಬರ್ತೈತ್ರಿ ಅದ ಅಷ್ಟ್ರ. ಆಮೇಲೆ ಲೇಬರ್ ಹಚ್ಚಿಕ್ಯಾರ ಸಣ್ಣ ಕುಂಡೆ ಇರ್ತಾರ, ಒಂದು ಪಾಕೆಟ್ ತುಂಬಿಸಿ ಇಟ್ಟಿರ್ತೇವ್ರಿ. ಆಮೇಲೆ ಅದ್ ಮೆಳಕಿ ಬರ ಅಂಟ್ಲಿ ಅಂದ್ರೆ ಆ ಕುಂಡೆದಾಗೆಲ್ಲ ಎರಡೆರಡು ಹಿಂಗ ಜೋಡು ಹಿಂಗ ಹಾಕ್ಯಾರ ಬಿಡ್ತೇವ್ರಿ ಅದಕ್ಕೆ. ಮತ್ತೊಂದು 15-20 ದಿವಸದ ಮಟ್ಟ ಅಂದ್ರೆ ಅದ ಸಸಿ ತಯಾರಾಕೈತ್ರಿ ಒಂದಿಷ್ಟು. ಆಮೇಲೆ ಕ್ರಾಪ್ಟಿಂಗ್ ಮಾಡ್ತೇವ್ರಿ ಅವಕ್ಕೆ, ವಾಪಸ್ ಕೊನಿ ತಂದ್ಕ್ಯಾರ ಕ್ರಾಪ್ಟಿಂಗ್ ಚಾಲು ಮಾಡ್ತೇವ್ರಿ. ಗೊಟ್ಟದಿಂದ ಚಿಗುರು ಹೊಡೆದಂತ ಸಸಿ ಇರುತ್ತಲ್ಲ, ಎಷ್ಟು ವಯಸ್ಸಾಗಿರ್ಬೇಕು ಅದಕ್ಕೆ ಕಸಿ ಮಾಡ್ಬೇಕಾದ? ಕಸಿ ಮಾಡಾಗ 20 ದಿವಸ ಒಳಗ ಮಾಡ್ಬೇಕ್ರಿ ಅದಕ್ಕೆ. ಈಗ ತಾಯಿ ಮರ ಇರುತ್ತಲ್ಲ, ತಾಯಿ ಮರ ನಿಮ್ಮ ಹೊಲದಲ್ಲಿ? ನಮ್ಮ ಹೊಲದಲ್ಲಿ ಐತ್ರಿ ಸರ್, ನಮ್ಮಲ್ಲಿ ಒಂದು 80 ಗಿಡ ಐತ್ರಿ, ಅದರಿಂದ ನಾವು ತರ್ತೇವ್ರಿ. ತಾಯಿ ಮರದಲ್ಲಿ ಅದನ್ನ ಬಾಗಿಸಿ ಅಲ್ಲಿ ಜಾಯಿಂಟ್ ಮಾಡೋದು ಅಥವಾ ಹೆಂಗ ಯಾವ ಗೂಟಿ ಮಾಡೋದು? ಅಲ್ಲಿ ಜಾಯಿಂಟ್ ಮಾಡಲ್ಲ ಸರ್, ನಾವು ಇಲ್ಲೇ ತಂದಕ್ಯಾರ ಒಂದು ಶೆಡ್ ಹಾಕಿರ್ತೇವ್ರಿ ಅದಕ್ಕೆಲ್ಲ ಮಳೆ ಹತ್ತದಂಗೆ. ಅದ ಇಷ್ಟಿಷ್ಟ ಕೊನಿ ಕಟ್ ಮಾಡ್ಕೊಂಡ್ ಬಂದಿರ್ತೇವ್ರಿ ಅವಕ್ಕೆ. ಕೊನಿ ಕಟ್ ಮಾಡ್ಕೊಂಡ್ ಬಂದ ಕೆತ್ತಕ್ಯಾರ ಅದ್ರಾಗ ಸಿಗಾಯ್ಕೆ ಪ್ಲಾಸ್ಟಿಕ್ ಸುತ್ತೇವ್ರಿ, ಅದಕ್ಕೆ ಆ ಟೈಪ್ ಮಾಡ್ತೇವ್ರಿ ನಾವು. ಅಲ್ಲಿ ಕಟ್ಟಂಗಿಲ್ಲ, ಗಿಡದಾಗ ಕಟ್ಟಲ್ರಿ ನಾವು, ಇಲ್ಲೇ ಕ್ರಾಪ್ಟಿಂಗ್ ಮಾಡೋದ್ರಿ ತಂದ. ಎಷ್ಟು ಕಣ್ಣು ಇರ್ಬೇಕು? ಒಂದೇ ಕಣ್ಣು ಇರ್ತೈತಿ ಸರ್. ಹಾ, ಒಂದೇ ಕಣ್ಣು ಇದ್ರೆ ಸಾಕ್ರಿ ಅದು. ಅಂತದ ನೋಡಿ ತೆಗಿಬೇಕ್ರಿ. ಈಗ ನಾವು ಗೇರ್ ಮಾಡ್ತಿವಲ್ಲ ಗೋಡಂಬಿ, ಗೋಡಂಬಿ ಸಸಿಗೆ ಅದ ಇಷ್ಟ ತಗೊಂಡ್ಕ್ಯಾರ ಒಂದ್ ಕಣ್ಣಿದ್ರೆ ಒಂದ್ ಎರಡು ಇಂತಾವ್ ಕಟ್ತಾರ್ರಿ ಗೋಡಂಬಿ ಸಸಿಗೆ. ಈ ಮಾಯಿನ ಸಸಿಗೆ ಹಂಗಿಲ್ರಿ, ಅದ ಒಂದ ಕಣ್ಣು ಇದ್ದಿದ್ದ ಮುಗುಳ ಇದ್ದಿದ್ದ ತಂದು ಕಟ್ತಾರ್ರಿ. ಹೌದ್ರಿ, ಅದ ಅಂದ್ರೆ ಅಲ್ಲಿ ಚಾಣಕ್ಸ್ತನ ಬೇಕ? ಹಾ, ಅದನ್ನ ತೆಗ್ಯಾಕ ಚಾಣಕ್ಸ್ತನ ಬೇಕ್ರಿ. ಅದ ಒಂದೇ ಕಣ್ಣು ಇದ್ದಿದ್ ತಗದ್ರೆ ಸಕ್ಸಸ್ ಆಕೇತ್ರಿ ಅದು. ಅಂದ್ರೆ ಆ ತಾಯಿ ಮರಗಳು ಇರ್ತಾವಲ್ಲ, ಬರೇ ಇದಕ್ಕಾಗಿ ಉಪಯೋಗ ಆಗ್ತಾವ ಅಥವಾ ಹಣ್ಣು ಬಿಡ್ತೇವೆ? ಹಣ್ಣನ್ನು ಬಿಡ್ತೈತ್ರಿ, ಹಣ್ಣಿಗೆ ಏನ್ ಪ್ರಾಬ್ಲಮ್ ಇಲ್ರಿ. ನಾವು ಅದ ಹಣ್ಣ ಕಾಯಿ ಬಿಡೋ ಇದನ್ನ ಕೊನಿ ತೆಗಿಯೋದಿಲ್ರಿ ಸರ್. ಹಿಂಗ ಪಡ್ಲ ಬಂದಿರ್ತೈತ್ರಿ ಅದು, ನಾಲ್ಕೈದು ಪಡ್ಲ್ ಬಿಟ್ಟಿರ್ತಿತ್ತಲ್ಲ, ರೌಂಡ್ ಇದ್ದಿದ್ದು ಅಷ್ಟ ತಕೋತೀವ್ರಿ ನಾವು. ಸೆಂಟರ್ ಕೊನಿ ಹೂವು ಹಾಕೈತ್ರಿ ಅದು, ಆ ಸೆಂಟರ್ ಕೊನಿ ತೆಗಿಯೋಲ್ರಿ ನಾವು. ಸೈಡ್ ಏನ್ ಬಗಲ್ ಇರ್ತಾವ್ರಲ್ಲ ಆ ಕೊನಿ ತಕೋತೇವ್ರಿ, ಆ ಉಕ್ಕರಿಂದ ಕ್ರಾಪ್ಟಿಂಗ್ ಮಾಡ್ತೇವೆ, ಅವು ಇದನ್ನಾಗ್ತವ್ರಿ. ಹಂಗಾಗಿ ಅದ್ರಲ್ಲಿ ಹಣ್ಣು ಬೆಳಿಲಿಕ್ಕು ಏನ್ ತೊಂದ್ರೆ ಆಗೋಲ್ರಿ, ಆಮೇಲೆ ಗಿಡಾನು ಬರೋಬರ ಉಳಿದೈತ್ರಿ. ಈ ಕಸಿ ಕಟ್ಟಬೇಕು ಅಂತ ಒಂದಿನ ಪ್ಲಾನ್ ಮಾಡಿರ್ತೀರಿ, ಅವನ್ನೆಲ್ಲಾನು ಒಂದೇ ದಿನದಲ್ಲಿ ತರೋದು? ಅಷ್ಟು ನಡೀತೈತ್ರಿ. ಒಂದ್ ದಿವಸ ತಂದ 8 ದಿವಸ ಇಟ್ಟು ಕಟ್ಟಿರು ಸಕ್ಸಸ್ ಆಕವ್ರಿ ಅವು. ತಂಪನಾಗ ಇಡ್ಬೇಕ್ರಿ ಕರೆ, ಬಿಸಿಲಿಗೆ ಅದು ಇಟ್ಟು ನಡೆಯೋದಿಲ್ಲ, ತಂಪನಾಗ ಇಟ್ಟು 8 ದಿವಸ ಮಟ್ಟ ಇಟ್ಟು ಕಟ್ಟಿದ್ರು ಸಕ್ಸಸ್ ಆಕವ್ರಿ. ಆದಷ್ಟು ಬೇಗ ಕಟ್ಟೋದು ಒಳ್ಳೇದು ಅಥವಾ ಲೇಟಾಗಿ ಕಟ್ಟೋದು ಒಳ್ಳೇದು? ಬೇಗ ಕಟ್ಟಿದ್ರೆ ಒಳ್ಳೇದ್ರಿ, ಇಲ್ಲಾದ್ರೆ ಒಂದು 10% ಅದು 8 ದಿವಸ ಆದ್ರೆ ಒಂದು 10% ಫೇಲ್ ಆಕೈತ್ರಿ ಅದ್ರಾಗ, ಇಲ್ಲಾದ್ರೆ ಏನ ಪ್ರಾಬ್ಲಮ್ ಇಲ್ರಿ. ಈಗ ಕಟ್ತಿರಲ್ಲ ಅದಕ್ಕೆ ಪಾಲಿಥಿನ್ ಇದ್ ಮಾಡ್ತಿರ ಹೆಂಗ? ಏನದು ಏನ್ ಕಟ್ಟಿದ್ರೆ ಏನ್ ಔಷಧಿ ಗಿಷಧ ಏನು ಇಲ್ರಿ ಅದಕ್ಕೆ. ಪ್ಲಾಸ್ಟಿಕ್ ಒಂದ್ ಸಿಗ್ತೈತ್ರಿ, ಅದ 10 kg ಪ್ಲಾಸ್ಟಿಕ್, ಅದನ್ನ ಹಿಂಗ ಕಟ್ ಮಾಡ್ತೇವ್ರಿ ರೌಂಡ್, ಇಷ್ಟ 1 inch ಅಗಲ ಹಿಡ್ದ ಒಂದಿಷ್ಟು ಉದ್ದ, ಒಂದ್ 5-6 inch ಉದ್ದ ಹಿಡ್ದ ಕಟ್ ಮಾಡಿರ್ತೇವ್ರಿ ಅದಕ್ಕ. ಆಮೇಲೆ ಆ ಸಸಿ ತಗೋತೇವ್ರಿ, ಅದ ಕುಂಡೆ ಇಷ್ಟ ಸಣ್ಣ ಕುಂಡೆದಾಗ ಇರ್ತಾವ್ರಿ, ಇಷ್ಟಿಷ್ಟ ಸಸಿ ಇರ್ತಾವ್ರಿ, ಕೆಂಪ್ ಸಸಿ ಇರ್ತ, ಅವ್ನ ಇಟ್ಕೊಂಡ್ಕ್ಯಾರ ಈ ಕೊನಿ ಅಂತ ಅಂದಿರ್ತೇವ್ರಲ್ಲ ನಾವು, ಗೊತ್ತ ಅವ ಎರಡು ಸೈಡ್ ಕೆತ್ತೋದ್ರಿ ಅದ. ಆಮೇಲೆ ಈದೇನ ಸಸಿ ಏನ್ ಇರ್ತೈತಲ್ಲ ಎರಡು ಹಿಡಿದು ಸೀಳೋದ್ರಿ ಅದಕ್ಕೆ, ಚಾಕು ಇರ್ತೈತ್ರಿ ಅದು, ಅದನ್ನ ಸಿಗ ಹಾಕ್ಯಾರ ಪ್ಲಾಸ್ಟಿಕ್ ರೀ ಕೈ ಸುತ್ತೆ ಗಾಳಿ ಹತ್ತಂಗ ಇಟ್ಟು ಬಿಡೋದ್ರಿ, ಮಳಿನೂ ಹತ್ತು ಬರ್ದ ಗಾಳಿ ಇದನ್ನ ಆಗ್ಬಾರ್ದು, ನೀರ್ ಬಡಿ ಬರ್ದ್ರಿ ಅದಕ್ಕೆ, ಹಂಗ ಶೆಡ್ ಹಾಕಿರ್ತೇವ್ರಿ ಅದಕ್ಕೆ. ಮತ್ತೆ ಈ ಯಶಸ್ ಆಗುವಂತ ಪ್ರಮಾಣ ಎಷ್ಟು? ಈಗ ನಾವು 100 ಕಟ್ಟಿದ್ವಿ ಅಂದ್ರೆ 100 ಸಸಿ ಆಗ್ತಾವೋ ಅಥವಾ ಒಂದಿಷ್ಟು ಸಕ್ಸಸ್ ಆಗೋಲ್ಲ ಸರ್? ಅದ್ರಾಗ 70% ಸಕ್ಸಸ್ ಆಕೈತ್ರಿ, 30% ಹೋಗ್ತೈತ್ರಿ. ಕಾರಣ ಏನು? ಶೇಕಡ 30% ಹಾಳಾಗ್ಲಿ ಅಂದ್ರೆ ಅದ ಕೆತ್ತದ್ರಾಗ ಒಂದ್ ಸ್ವಲ್ಪ ಮಿಸ್ಟೇಕ್ ಆಗಿರ್ತೈತಿ, ಸುತ್ತದ್ರ ಮಿಸ್ಟೇಕ್ ಆಗಿರ್ತೈತಿ, ಇಲ್ಲಾರ ಗೊಟ್ಟ ಬೂಸ್ಟ್ ಬಂದಿರ್ತೈತ್ರಿ ಅದ, ಅದಕ್ಕೆ ಫೇಲ್ ಆಗ್ತೈತ್ರಿ ಸಸಿ. ಅಲ್ಲಿ ಮ್ಯಾಗ ಅದಕ್ಕೆ ತಗೋ ತಾಕತ್ತಿರಲ್ಲ ಜಾಯಿಂಟ್ ಆಗೋದು, ಹಿಂಗಾಗಿ ಫೇಲ್ ಆಗ್ತೈತ್ರಿ. ಹಂಗಾಗಿ ಗೊಟ್ಟ ಆಯ್ಕೆ ಮಾಡ್ಕೊಳ್ಳುವಂತ ಸಂದರ್ಭನೂ ಬಹಳ ಮುಖ್ಯ. ಹಾ ಬರ್ತೈತ್ರಿ, ಅದು ಗೊಟ್ಟ ಎಷ್ಟು ಚಲೋದ ಹಾಕ್ತಿರ್ಲ ನೀವು ಹಂಗ, ಅದ ಗೊಟ್ಟ ಹಾಕಿದ್ರು ಸರ ಅದಕ್ಕ ಬೂಸ್ಟ್ ಬರ್ತೈತ್ರಿ ಅದ. ಆ ಬೂಸ್ಟ್ ಬರ್ದಂಗ ನಾವು ಇದನ್ನ ಹಾಕ್ತೇವ್ರಿ ಅದಕ್ಕೆ ಪೌಡರ್, ಕೊಳೆ ರೋಗ ಬರ್ತೈತ್ರಿ ಅದಕ್ಕೆ. ಆ ಕೊಳೆ ರೋಗಿಗೆ ಟೈಕೋಡರ್ಮಾ ಸಿಗ್ತೈತಿ, ಆಮೇಲೆ ಅದ ಬಯಾಸ್ಟಾನ್ ಸಿಗ್ತೈತಿ, ಬ್ಲಿಟಾಕ್ಸ್ ಪೌಡರ್ ಸಿಗ್ತೈತಿ, ಅವೆಲ್ಲ ಹಾಕಿ ಹಾಕಿದ್ರು ಬರ್ತೈತ್ರಿ ಒಂದೊಂದ್ ಸಲ ಅದು, ಅದಕ್ಕೆ 30% ಫೇಲ್ ಆಗೋದ್ರಿ ಅದು. ಹೌದಾ? ಹೌದು. ಹಾಗಾಗಿ ಮೂರು ಹಾಕೋದ್ರಿಂದ, ಈಗ ಟ್ರೈಕೋಡರ್ಮಾ ಹೇಳಿದ್ರಿ, ಬಾಯೋಸ್ಟನ್ ಹೇಳಿದ್ರಿ, ಬಿಟಾಕ್ಸ್ ಹೇಳಿದ್ರಿ, ಒಂದು ಜೈವಿಕ, ಎರಡು ರಾಸಾಯನಿಕ, ಇವೆರಡು ಮೂರನ್ನ ಸೇರ್ಸಿ ಹಾಕೋದು ಒಳ್ಳೇದಾ? ಮೂರನ್ನು ಸೇರ್ಸಿ ಹಾಕಲ್ರಿ ನಾವು, ಯಾವ್ದ್ರೆ ಒಂದ್ ಹಾಕ್ತೇವ್ರಿ. ಹೌದು. ಯಾವ ಹಂತದಲ್ಲಿ ಹಾಕ್ಬೇಕು, ಹೆಂಗ್ ಹಾಕ್ಬೇಕು? ಈಗ ಫಸ್ಟ್ ನಾವು ಗೊಟ್ಟ ತರ್ತೇವ್ರಲ್ಲ, ಅದನ್ನ ತೊಳೆದಕ್ಯಾರ ಇದನ್ನ ಇದನ್ನ ಅಲ್ಲಿ ಸಾಲ ಹಚ್ಚಿರ್ತೇವ್ರಿ. ಸಾಲ ಹಚ್ಚಿದ ಕೂಡಲೇ ಮೆಳಕಿ ಬರ್ತೈತ್ರಲ್ಲ, ನಾವೇನ್ ಮಾಡ್ತೇವ ಅವಾಗ ಬುಟ್ಟಿಗಳನ್ನಾಗ ಅರಸ್ತೇವ್ರಿ ಮೆಳಕಿವು, ವಿಶಿಷ್ಟ ಬಂದಿರ್ತಾವ ಮೆಳಕಿ ಅರಸ್ತೇವ. ಮೆಳಕಿ ಅರಸುವಾಗ ನಾವೇನ್ ಮಾಡ್ತೇವೆ, ಬ್ಲಿಟೆಕ್ಸ್ ಪೌಡರ್ ಇಲ್ಲಾದ್ರೆ ಇದನ್ನ ಬಯಸ್ಟಾನ್ ಎರಡರ ಒಂದ್ ಪಾಕೆಟ್ ತಂದಿರ್ತೇವ. ಪಾಕೆಟ್ ತಂದ ಎರಡ್ ಕಡ್ಡಿ ಪಟ್ಟಿಗೆ ಒಂದ್ ಕಬ್ಬು ಮುಟ್ಟಿಗೆ ಹಾಕ್ಯಾರ ನೀರ್ ಮಾಡಿ ಅದ್ರಾಗ ಗೊಟ್ಟ ಹಾಕಿಬಿಟ್ಟಿರ್ತೇವ್ರಿ. ಹಾಕ್ಯಾರ ಆಮೇಲೆ ಪಾಕೆಟ್ನಾಗ ಹಾಕಿಬಿಡೋದ್ರಿ. ಹಾಕಿ ಆದ್ಮ್ಯಾಗ ಜಾರಿ ಇರ್ತೈತ್ರಿ ನಮ್ದ, ಆ ಸಾಲನ್ಯಾಗ ಹಾಕಿರ್ತೇವಲ್ಲ ಆ ಸಾಲಿಗೆ ಅದ ನೀರ್ ಸುರಿ ಬಿಡೋದ್ರಿ. ಹಿಂಗಾಗಿ ನಮಗ್ ಕೊಳೆ ರೋಗ ಕಮ್ಮಿ ಆಕೈತ್ರಿ. ಆದ್ರೂ ಒಂದ್ ಕಟ್ಟೋರ್ ಈಗ ಬಾಳ ಇದ್ದಾಗ ಸ್ವಲ್ಪ ಮಂದಿನು ಕರ್ಕೊಂಡಿರ್ತೇವ್ರಿ, ಅವ್ರ ಕೆತ್ತೋದ್ರಾಗ ಏನ್ರಿ ಮಿಸ್ಟೇಕ್ ಮಾಡಿಲ್ಲ, ಸುತ್ತೋದ್ರಾಗ ಏನ್ರಿ ಮಿಸ್ಟೇಕ್ ಮಾಡಿ ಒಂದಿಷ್ಟು ಫೇಲ್ ಆಗಿರ್ತೈತಿ, ಅದ 30% ಫೇಲ್ ಆಕೈತ್ರಿ. ಇದು ಫೇಲ್ ಆಗಿದೆ ಅನ್ನೋದು ನಿಮ್ಗೆ ಎಷ್ಟು ದಿನ ನಂತರ ಗೊತ್ತಾಗತ್ತೆ? 20 ದಿವಸದಾಗಂದ್ರೆ ಗೊತ್ತಾಕೈತ್ರಿ. ಹಾ 20 ದಿವಸದಾಗಂದ್ರೆ ಅದ ಚಿಗ್ಯಾಕ ರೆಡಿ ಆಕೈತ್ರಿ, ಮುಗುಳ್ ಬಿಡ್ತೈತ್ರಿ ಅದು, ಅದೇನ್ ಪ್ರಾಬ್ಲಮ್ ಇಲ್ರಿ. ಮುಗುಳ್ ಬಿಡ್ಲಿಲ್ಲ ಅಂದ್ರೆ ಇದು ಹೋಗಿದೆ. ಹಾ ಹೋಗಿದೆ, ತಾನ ಒಣಕೊಂತ ಬರ್ತೈತ್ರಿ ಅವಾಗ ಗೊತ್ತಾಗಿ ಬಿಡ್ತೈತ್ರಿ ನಮಗ. ಅದು ಈ ಮ್ಯಾಗಿನ ಮುಗುಳ್ ಹಿಡ್ದು ಅಂದ್ರೆ ಉದುರಿ ಬಿಡ್ತೈತ್ರಿ ಅದು, ಅವಾಗ ಗೊತ್ತಾಗಿ ಬಿಡ್ತೈತಿ ಇಷ್ಟು ಫೇಲ್ ಆಗೈತಿ ಅಂತ. ಈ ಕಸಿ ಕಟ್ಟಿದ ಸಸಿಯನ್ನ ಎಷ್ಟು ದಿನ ಬೆಳೆಸ್ತೀರಿ? ಅಲ್ಲಿ 1 ವರ್ಷ ಬೆಳೆಸ್ತೇವ್ರಿ ನಾವು. ಅದಕ್ಕೆ ಸಣ್ಣ ಸಸಿ ಇರ್ತೈತಲ್ಲ ಅದನ್ನೀಗ ಅಕ್ಟೋಬರ್ದಾಗ ಪಾಕೆಟ್ ಚೇಂಜ್ ಮಾಡ್ತೇವ್ರಿ. ದೊಡ್ಡ ಅಂದ್ರೆ 8-12 ಪಾಕೆಟ್ ಸಿಗ್ತೈತ್ರಿ ಅದು. ಆ ಪಾಕೆಟ್ನಾಗ ಚೇಂಜ್ ಮಾಡಿ ಸಾಲ ಹಸ್ತೇವ್ರಿ ಎರಡೆರಡ್ರಂತ. ಈಗ ಅಕ್ಟೋಬರ್ ಸಾಲ ಹಸದು ಅಂದ್ರ ಜೂನ್ದಾಗ ಮಾರ್ತೇವ್ರಿ ನಾವು. 5 ಫುಟ್ ಸಸಿ ಬಂದಿರ್ತೈತ್ರಿ ಅದು. ಅವಾಗ ಒಂದ್ 2 ದಿವಸಕ್ಕೊಮ್ಮೆ 4 ದಿವಸಕ್ಕೊಮ್ಮೆ ನೀರ್ ಹಾಕೊಂತ ಇರ್ತೇವ್ರಿ ಡೈಲಿ. ಈಗ ಫೆಬ್ರವರಿ ಮಟ 4 ದಿವಸಕ್ಕೊಮ್ಮೆ ಹಾಕ್ತೇವ್ರಿ. ಫೆಬ್ರವರಿ ಆದ್ಮ್ಯಾಗ 1 ದಿವಸ ಬಿಟ್ಟು 1 ದಿವಸ ನೀರ್ ಹಾಕ್ತೇವ್ರಿ. ಪಾಕೆಟ್ ಪಾಕೆಟ್ ಇಡೋದು ಸಾಲ, ಹಿಂಗ 1.5 ಫುಟ್ 2 ಫುಟ್ ಸಾಲ ಹಚ್ಚಿರ್ತೇವ್ರಿ. ಈಗ 10,000 ಇರ್ತಾವ್ರಿ ನಮ್ಮ ಸಸಿ ಒಬ್ಬೊಬ್ಬರದು, ಒಬ್ಬೊಬ್ರು 25,000 ಕಟ್ಟಿರ್ತಾರ. ನಮ್ದ ಟಾರ್ಗೆಟ್ 10,000 ರೀ, ಅಷ್ಟು ಕಟ್ಟಿರ್ತೇವ್ರಿ ನಾವು. ನಮ್ಮಲ್ಲಿ ಏನ್ ಸಂಪನ್ಮೂಲ ಇದೆ ಅದ್ರ ಮೇಲೆ? ಹಾ ಅದ್ರ ಮೇಲೆ ನಮಗ ಅನುಕೂಲ ಬೇಕಿರಲ್ಲ, ಅದ ಮಾಡಕ್ ಮೇಂಟೈನ್ ಮಾಡಕ್ನು ಮಂದಿ ಬೇಕ. ನಾವೇನ ಆಲ್ಮೋಸ್ಟ್ ಅದ ಗಿಡ ಕಟ್ಟವಾಗ ಅಷ್ಟ, ಆಮೇಲೆ ಗೊಟ್ಟಾತಂದಾಗ ಅಷ್ಟ ಮಂದಿ ಹಸ್ತೀವ್ರಿ. ಇಲ್ಲಾರ ನಾವು ಮನೆಯೊಳಗ ಮಾಡ್ಕೋತೇವ್ರಿ. ಅದು ಕೆಲವೊಂದ್ಸಲ ಪಾಲಿ ಹೌಸ್ ಮಾಡಿ ಬೆಳೆಸ್ತಾರ? ಹಾ ಇಲ್ಲಿ ಮಾಡಂಗಿಲ್ರಿ, ಅದ ಆ ಸಿಸ್ಟಮ್ ಇಲ್ಲಿಲ್ರಿ ತೆರಗಾವದಾಗ. ಇಲ್ರಿ ಇಲ್ಲ ಇಲ್ಲ ಇಲ್ಲ, ಎಲ್ಲಾರು ಹಿಂಗ ನ್ಯಾಚುರಲ್. ಈಗ ನೀವು ಹೇಳಿದ್ರಿ 1 ವರ್ಷದ ತನಕ ನಾವು ಬೆಳೆಸ್ತೀವಿ, 1 ವರ್ಷ ಆದ್ಮೇಲೆ ಕೊಂಡ್ಕೊಂಡು ಹೋಯ್ತಾರ. ಒಂದ್ ವೇಳೆ 1 ವರ್ಷ ಆದ ನಂತರ ಕೊಂಡ್ಕೊಳ್ಳಿಲ್ಲ ಅಥವಾ ನಮಗೆ ಮಾರ್ಲಿಕ್ಕೆ ಆಗ್ಲಿಲ್ಲ, ಎಷ್ಟು ವರ್ಷದ ತನಕ ನಾಟಿ ಮಾಡ್ಲಿಕ್ಕೆ ಸಾಧ್ಯತೆ ಇದೆ? 3 ವರ್ಷ ಮಟ ನಡೀತೈತ್ರಿ ಅದು. ಅಂದ್ರ ಅದನ್ನ ಆ ಜಾಗ ಬಿಡಿಸಿ ಇಡಬೇಕ್ರಿ 1 ವರ್ಷ ಆದ್ಮ್ಯಾಗ. ಅಂದ್ರ ಅದ ತಳದಾಗ ಬೇರ್ ಹೊಕ್ಕೈತ್ರಲ್ಲ, ಅದ ದೊಡ್ಡ ಬೇರ್ ಆತಂದ್ರ ಗಿಡ ಸಕ್ಸಸ್ ಆಗೋಲ್ರಿ. ಅದ ಕಿತ್ ದೊಡ್ಡ ಗಂಡ ಬೇರ್ ಇದ್ದಿಲ್ಲ, ಅದ ಕಿತ್ ಅಂದ್ರ ಗಿಡ ಲಗ ಹತ್ತೋಲ್ಲ ಸಕ್ಸಸ್ ಆಗೋಲ್ರಿ ಅದ. ಅದಕ್ಕ ಅದನ್ನ 1 ವರ್ಷ ಆತಂದ್ರ ಕಿತ್ ಇಡ್ಬೇಕ್ರಿ. ಅವಾಗ ಸಣ್ಣ ಬೇರ್ ಇರ್ತೈತಿ ಅದ್ರದ, ಕಿತ್ ಇಡ್ರ ಆಮೇಲೆ ಮತ್ತ ಹತ್ತೈತ್ರಿ ಅದ. ಏನ್ ಪ್ರಾಬ್ಲಮ್ ಆಗೋಲ್ಲ, ಮುಂದ್ ಗಿಡ ಹತ್ತಾಕ. ಹಿಂಗ್ ಮಾಡ್ಕೊಂತಿದ್ರೆ ಏನ ಪ್ರಾಬ್ಲಮ್ ಇಲ್ರಿ, ಗಿಡ 3 ವರ್ಷದ ಮಟ ಹಚ್ಚಬಹುದು. ಈಗ ರೈತರು ಆಯ್ಕೆ ಮಾಡ್ಕೊಂತಾರಲ್ಲ, ಅವರಲ್ಲಿ ಕೂಡ ಒಂದು ಕೌಶಲ್ಯ ಇರ್ಬೇಕ, ಇದು ಚೆನ್ನಾಗ್ ಬರುತ್ತೆ ಅಥವಾ ಇದು ಇಂತದೇ ತಳಿ ಅವ್ರಿಗೆ ಗೊತ್ತಾಗತ್ತ? ಹಾ ಗೊತ್ತಾಗತ್ತೆ ರೀ, ಇದ ಅವ್ರ ನೋಡಿರ್ತಾರೆ. ಇದ ಅಂದ್ರ ಈಗ ಅಪೋಸ್ ಅಂದ್ರ ಬ್ಯಾರೇನ ಸಸಿ ಇರ್ತೈತ್ರಿ, ಆಮೇಲೆ ತುತಾಪ್ರಿ ಗಿಡ ಅಂದ್ರ ಅದ ಬ್ಯಾರೇನ ಇರ್ತೈತಿ. ಎಲಿ ಮ್ಯಾಗ ವಾಸನಿ ಎಲಿ ಮ್ಯಾಗ ಗೊತ್ತ ಹಿಡಿತಾರ್ರಿ ಅದಕ್ಕ. ಈಗ ನಮ್ ಕಡೆ ಒಂದ್ 4-5 ಜಾತಿ ಕಟ್ತೇವ್ರಿ ನಾವು. ಅಪೋಸ್ ಕಟ್ತೇವ್, ನೀಲಂ ಕಟ್ತೇವು, ಚಿತ್ರಪೈರಿ ಕಟ್ತೇವು, ಕೇಸರ್ ಗಿಡ ಕಟ್ತೇವ್ರಿ, ಇಷ್ಟ ಒಂದ್ 5 ತರದ ಗಿಡ ಕಟ್ತೇವ್ರಿ ನಾವು. ಅವೆಲ್ಲ ನಮಗ್ ಗೊತ್ತಾಕವ್ರಿ, ನೋಡಿದ ಕೂಡಲೇ ಇದೇ ಗಿಡ ಅಂತ ಹೇಳ್ತೇವ್ರಿ ನಾವು. ನಿಮಗ ಗೊತ್ತಿದೆ ದಿನ ಅದ್ರ ಒಡನಾಟ ಇದೆ, ಗೊತ್ತಾಗತ್ತೆ ರೈತರಿಗೂ, ಗೊತ್ತಾಗತ್ತೆ ರೈತರಿಗೂ ಗೊತ್ತಾಗತ್ತೆ. ಈಗ ಬೇಡಿಕೆ ಯಾವ ತಳಿಗೆ ಹೆಚ್ಚಾಗಿದೆ? ಈಗ ಸದ್ಯ ಕೇಸರಿಗೆ ಹೆಚ್ಚಿಗೆ ಬೇಡಿಕೆ ಐತ್ರಿ, ಅಪೋಸ್ಕಿಂತನು ಕೇಸರಿಗೆ ಬಹಳ ಬೇಡಿಕೆ ಐತಿ. ಯಾಕೆ? ಅದ ಹಣ್ಣ ಮತ್ತ ಚಲೋ ಅಂದ್ರ ಟಿಕಾ ಬರ್ತೈತಿ, ಅದ್ರದ ಇದನ್ನು ಹೆಚ್ಚಿಗೆ ಐತ್ರಿ. ಅದ ಬೇಡಿಕೆ ಹೆಚ್ಚಿಗೆ ಇರಂತ್ಲಿ ಅಂದ್ರ ಅದಕ್ಕ ರೆಗ್ಯುಲರ್ ಬೇರೆ ಪ್ರತಿ ವರ್ಷ ಹಣ್ಣು ಬಿಡುತ್ತೆ. ಪ್ರತಿ ವರ್ಷ ಹಣ್ಣು ಬಿಡ್ತದ್ರಿ ಅದ. ಈಗ ಅಪೋಸ್ ಆದ್ರೆ 1 ವರ್ಷ ಬಿಡುತ್ತೆ, 1 ವರ್ಷ ಬಿಡಂಗಿಲ್ರಿ. ಅದ ಹಿಂಗೂ ಐತ್ರಿ, ಆ ಸಂಬಂಧ ಕೇಸರ ಪ್ರತಿ ವರ್ಷ ಆಗ್ತೈತ್ರಿ. ಅದ ಈಗ 1 ವರ್ಷ ಬಿಟ್ಟು 1 ವರ್ಷ ಹಣ್ಣು ಕೊಡ್ತಾವಲ್ಲ, 2ನೇ ವರ್ಷ ಅಂದ್ರೆ ಹಣ್ಣು ಕೊಡುವಾಗ ಅವುಗಳ ಸಂಖ್ಯೆ ಜಾಸ್ತಿ ಇರೋದು, ಗುಣಮಟ್ಟ ಜಾಸ್ತಿ ಇರೋದು ಹಂಗ ಇರುತ್ತೋ, ಅಥವಾ ಪ್ರತಿ ವರ್ಷನೂ ಹಣ್ಣು ಬಿಡುವಂತ ಹಣ್ಣಿನೊಳಗ ಗುಣಮಟ್ಟ ಜಾಸ್ತಿ ಇರುತ್ತೋ ಹೇಗೆ? ಪ್ರತಿ ವರ್ಷ ಬಿಟ್ಟು ಹಂಗ ಬಿಡ್ತೈತ್ರಿ, ಆಮೇಲೆ ಅವಾಗ ಏನ್ ಹಂಗೇನು ವ್ಯತ್ಯಾಸ ಬರಂಗಿಲ್ರಿ, ಸೇಮ್ ಬರ್ತೈತ್ರಿ. ಕಸಿ ಕಟ್ಟಿದ್ದನ್ನ ಯಾಕೆ ರೈತರು ತಗೋಬೇಕು? ಕಸಿ ಕಟ್ಟಿದ್ದಂದ್ರ ಅದ ಕಸಿ ಕಟ್ಟಲಿಲ್ಲದ್ದು ಲೇಟ್ ಮಾಡಿದ್ದನ ಕೆತ್ರಿ ಅದ ಹಣ್ಣು ಬಿಡ್ತೈತಿ. ಕಸಿ ಕಟ್ಟಿದ್ದು ಲಗಾನ ಕೆಲವು ಬೆಳೆಸಿದ್ರ ಮೂರ್ ವರ್ಷಕ್ಕಂದ್ರ ಕಾಯಾಗ ಚಾಲು ರೀ. ಇದ್ ಕಸಿ ಕಟ್ಟಲಿಲ್ಲದ ಅಷ್ಟು ಇದನ್ನಾಗಲ್ರಿ, ಗೌಂಟಿ ಹೊಂಟೈತ್ರಿ, ಪ್ಯೂರ್ ಆಗೋಲ್ರಿ ಅದ. ಅಪೋಸ್ ಇತರ ಪ್ಯೂರ್ ಆಗಲ್ರಿ, ಅಪೋಸ್ ಆಗೋದೇ ಇಲ್ರಿ ಅದ. ಯಾಕಂದ್ರೆ ಪರಾಗಸ್ಪರ್ಶಿ ಯಾವ ಪರಾಗ ಏನು ಎಲ್ಲಿ ಯಾವ ಹಣ್ಣಿನಿಂದ ಬಂದಿದ್ಯೋ ಗೊತ್ತಾಗಲ್ಲ. ಇಲ್ಲಿ ಮಾತ್ರ ಗೊತ್ತಿರುತ್ತೆ ಯಾವ ತಾಯಿಯ ಬೇರನ್ನ ತಗೊಂಡು ಯಾವ ತಾಯಿಯ ಕಾಂಡವನ್ನು ತಗೊಂಡು ಕಟ್ಟಿದೀವಿ. ಹಂಗಾಗಿ ಅದೇ ಗುಣನ ಬೆಳೆಯುತ್ತೆ ಅಲ್ವಾ? ಹೌದು. ಈ ರೀತಿ ನೀವು ಪ್ರತಿ ವರ್ಷ ಒಂದೂವರೆ ಸಾವಿರ ಕಸಿಯನ್ನ ಕಟ್ಟಿ ಮಾರಾಟ ಮಾಡ್ತಿರ, ಎಲ್ಲಿಂದ ಬಂದು ಯಾವ್ಯಾವ ರೈತರು ಹೋಯ್ತಾರೆ? ಇಲ್ಲಿದೆ ಈಗ ನಮ್ಮಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬರ್ತಾರ, ಆಮೇಲೆ ತಮಿಳ್ನಾಡು ಬರ್ತಾರ, ಆಮೇಲೆ ಈಗ ಅಲ್ಲೇ ಕೃಷಿ ಆಫೀಸ್ ಹೋಗಿರ್ತಾರಲ್ಲ ಅವ್ರ ಪರ್ಚೇಸ್ ಮಾಡ್ತಾರೆ ನಮ್ಮ ಗಿಡಗಳು. ತಮಿಳ್ನಾಡದಿಂದ ಬಂದು ಹೋಯ್ತಾರೆ ನಮ್ಮ ಗಿಡ. ಯಾಕೆ ಇಲ್ಲಿಗೆ ಬಂದು ಹೋಯ್ತಾರೆ ಅಂದ್ರೆ ಅವ್ರ ರತ್ನಗಿರಿಯಿಂದ ಹೋಯ್ತಿರಿ ಮೊದ್ಲ, ಅಲ್ಲಿಂದ ಟ್ರಾನ್ಸ್ಫರ್ ಖರ್ಚು ಹೆಚ್ಚಿಗೆ ಆಗಕತ್ರಿ ಅದ. ಮತ್ತ ಅದ ತಳಿನ ಇಲ್ಲಿ ಅದಕ್ಕಿಂತನು ಪರ್ಫೆಕ್ಟ್ ಕೊಡಾಕತ್ರಿ ಇಲ್ಲಿ ರೈತರ ಇದ ಕೃಷಿ ಕಟ್ಟವ್ರಿ. ಹಿಂಗಾಗಿ ಅವ್ರಿಗೆ ಟ್ರಾನ್ಸ್ಫರ್ ಖರ್ಚು ಕಮ್ಮಿ ಬರಾಕತ್ತಿ. ಅಲ್ಲಿ ಹೋದ ಅವರು ನರ್ಸರಿ ಇದನ್ನೇ ಅದಾವ್ರಿ, ನರ್ಸರಿ ದೊಡ್ಡ ದೊಡ್ಡ ಅಲ್ಲಿಟ್ಟು ಮಾರ್ತಾರ್ರಿ ಅವ್ರು. ಈಗ ಒಂದ್ ನಾಲ್ಕು ಮಂದಿ ರೈತರು ನಿಂತಿರ್ತಾರೆ, ನನಗೆ ಇಷ್ಟು ಗಿಡ ಬೇಕು ಇವ್ರಿಗೆ ಇಷ್ಟು ಗಿಡ ಬೇಕು ಅಂತ ಹೇಳ್ಯಾರ. ಅವ್ರಿಗೆಲ್ಲಾರಿಗೂ ಮೊದ್ಲ ಲಿಸ್ಟ್ ಮಾಡ್ಕೊಂಡ್ ಬಂದಿರ್ತಾರೆ, ನಿಮಗೆ ಇಷ್ಟು ಗಿಡ ಹಿಂಗೆ ಅಂತ ಹೇಳ್ಯಾರ. ಹಂಗಾಗಿ ಒಂದು ಲೋಡ್ ಇಲ್ಲಿದನ ಹೋದ್ಬಿಡ್ದು ಅಂದ್ರೆ ಟ್ರಾನ್ಸ್ಫರ್ ಖರ್ಚು ಹೆಚ್ಚಿಗೆ ಕಮ್ಮಿ, ಅಲ್ಲಿಂದ ಹೆಚ್ಚಿಗೆ ಹಾಕೈತ್ರಿ, ನಮ್ದು ಕಮ್ಮಿ ಹಾಕೈತ್ರಿ ಅವ್ರಿಗೆ, ರತ್ನಗಿರಿಯಿಂದ ಹೆಚ್ಚಿಗೆ ಹಾಕೈತೆ. ಮತ್ತೆ ಇಲ್ಲೇ ರೇಟ್ನು ಒಂದು ಸ್ವಲ್ಪ ಅಲ್ಲಿಗಿಂತನೂ ಕಮ್ಮಿ ರೀ ಇಲ್ಲಿ. ಅದಕ್ಕಿಂತ ಅವ್ರು ಏನ್ ಕೊಡ್ತಾರಲ್ಲ ಆ ಗಿಡದಕ್ಕಿಂತನೂ ದೊಡ್ಡ ಗಿಡ ಕಮ್ಮಿ ರೇಟ್ನಾಗ ಸಿಗ್ತಾವ್ರಿ ಇಲ್ಲಿ. ಕಾರಣ ಏನು ಅಲ್ಲಿ ಅದು ಏನೋ ಗೊತ್ತಿಲ್ಲ, ರತ್ನಗಿರಿ ಇದ್ರೆ ಇಲ್ಲಿ ಮಾತ್ರ ಅವ್ರಿಗೆ ಒಳ್ಳೆ ಬೆಲೆ ಸಿಗ್ತೈತ್ರಿ ಅವ್ರಿಗೆ. ಇಲ್ಲಿಂದನೇ ಒಯ್ತಾರ್ರಿ ಅವ್ರು ರತ್ನಗಿರಿ. ಒಳ್ಳೆ ಒಯ್ದಿರ್ತಾರೆ, ಒಳ್ಳೇದಾಯ್ತು ನಾವು ತೆರದಾಳದಿಂದ ತಂದಿದ್ದು ಅಂತೇಳಿ ರೈತರು ಆ ಖುಷಿಯನ್ನು ಹಂಚ್ಕೊಂತಾರೆ, ಹಂಚ್ಕೋತಾರ್ರಿ. ಈಗ ಸ್ಕೀಮ್ ಬಂದಾಗ ಅವ್ರಿಗೆ ಗೌರ್ಮೆಂಟ್ ಎಲ್ಲ ಹಿಂಗೆ ಆಗಲೇ ಇಲ್ಲಾರ, ಎಲ್ಲಾ ಪಂಚಾಯತಿಗೂ ಗಿಡ ಒಯ್ತಿರ್ರಿ. ಮೊದ್ಲು ಪಂಚಾಯತಿಂದ ಗಿಡಗಳು ಹಚ್ಚಾಕ ಒಯ್ತಿರ್ರಿ, ಈಗ ಸ್ಕೀಮ್ ಬಂದಾಗಂಟ್ಲೇ ಇಲ್ಲಿ ರೈತರ ಬಂದ್ ಒಯ್ಯೋದು ಒಂದ್ ಸ್ವಲ್ಪ ಕಮ್ಮಿ ಆಗೈತ್ರಿ. ಈಗ ರೈತರಿಗೆ ಒಬ್ಬರಿಗೆ ಒಂದ್ 10 ಗಿಡ 100 ಗಿಡ ಬೇಕಾದ್ರೆ ಅಷ್ಟ ಬರ್ತಾರ್ರಿ, ಇಲ್ಲಾರ ಲೋಡ್ ಗಂಟ್ಲೆ ಬೇಕಾದವ್ರು 10 ಹಿಂಗ ಅಫಿಶಿಯಲಿಯನ್ನ ಒಯ್ತಾರ ಹೆಚ್ಚಿಗೆ, ಇಲ್ಲಾದ್ರ ಇದ್ರ ನರ್ಸರಿ ಇದ್ದಾವ್ರಿ ಒಯ್ತಾರ. ಇಲ್ಲಿ ರೋಗ ರುಜಿನ ಬೆಳವಣಿಗೆ ಹಂತದೊಳಗೆ ಸಹಜವಾಗಿ ಇದ್ದ ಇರ್ತಾವ? ಹಾ ಇರ್ತೈತ್ರಿ, ಇರ್ತೈತಿ. ಅವಕ್ಕೆಲ್ಲ ಔಷಧ ಹೊಡಿತಾ ಇರ್ತೇವೆ, ಮತ್ತ ಹಂಗೇನ ಇದನ್ ಆಗೋದಿಲ್ರಿ, ಲಾಸ್ ಏನ್ ಆಗೋದಿಲ್ಲ. ಈಗ ಫಸ್ಟ್ ಸ್ಟಾರ್ಟಿಂಗ್ ಕಟ್ಟಬೇಕಾದ್ರೆ ಹೆಚ್ಚಿಗೆ ಲಾಸ್ ಇರ್ತದ, ಆಮೇಲೆ ಗಿಡ ಸಕ್ಸಸ್ ಆತಂದ್ರ ಹಂಗೇನ್ ಲಾಸ್ ಆಗೋಲ್ರಿ, ಗಿಡ ಸಾಯೋದು ಏನ್ ಪ್ರಾಬ್ಲಮ್ ಆಗೋಲ್ರಿ. ಒಂದ್ಸಲ ಸಕ್ಸಸ್ ಆಯ್ತಂದ್ರೆ ಮತ್ತೆ ಸಾಯಲ್ಲ? ಹಾ ಸಾಯಲ್ಲ. ರೋಗ ರುಜಿನ ಬರಂಗಿಲ್ಲ, ಮತ್ತೆ ಈ ಫಂಗಸ್ ಅಂತದೇನು ಅಟ್ಯಾಕ್ ಏನಾಗಲ್ರಿ. ಅವಾಗ ಬೆಳವಣಿಗೆ ಹಂತದೊಳಗ ಒಂದ್ ಬಿಸಿಲಾಗಿಡ್ಬೇಕು, ನೆರಳಾಗಿ ಇಡಬೇಕು, ಅಥವಾ ಎರಡೂ ಕಡೆ ಇಡಬೇಕು, ಹೇಗೆ? ಪೂರಾ ಗದ್ದೆಯೊಳಗ ಇಟ್ಟು ಬಿಟ್ಟಿರ್ತೇವ್ರಿ ನಾವು, ಬಿಸಿಲಾಗ ಇಡೋದ್ರಿ ಅದಕ್ಕೆ, ನೆರಳಾಗದಂತ ಇಡ್ದಂಗ್ರಿ ಅದಕ್ಕೆ. ಈಗೇನ್ ಸಕ್ಸಸ್ ಆಕೈತ್ರಲ್ಲ ಆ ಟೈಮ್ದಾಗ ಅಷ್ಟ ನೆರಳಾಗ ಇಡೋದ್ರಿ ಅದಕ್ಕೆ. ಸಕ್ಸಸ್ ಆತಂದ್ರ ಅನ್ನ ಆ ಶೆಡ್ಡಿನ ತಡಪತ್ರೆ ಹಾಕಿರ್ತೇವ್ರಿ ನಾವು, ಪ್ಲಾಸ್ಟಿಕ್ ಅದನ್ನ ತೆಗೆದ್ ಬಿಟ್ಟಿರ್ತೇವ್ರಿ. ಒಟ್ಟ ಬಿಸಿಲಾಗ ಬೆಳೆಯೋದ್ರಿ ಅವು, ನೆರಳಾಗ ಬೆಳೆಸಬಾರ್ದು. ನೆರಳಾಗ ಬೆಳೆಸಬಾರ್ದ್ರಿ, ನೆರಳಾಗ ಬೆಳೆಸಿದ್ರೆ ಅದ ಗಿಡ ರುಜ ಆಗೋದೇ ಇಲ್ರಿ. ಆಗಲ್ರಿ, ಯಾಕಂದ್ರೆ ಹೆಚ್ಚು ಬಿಸಿಲನ್ನ ಬಯಸಿ ಬೆಳೆಯುವಂತ ಬೆಳೆಯೋದು. ಹಾ ಬೆಳೆಯ್ರಿ, ಅದೇನ ಇದನ್ನ ನೆಳ್ಳಾಗದು ಬಿಟ್ಟು ಬೆಳೆಸಿದ್ರ ಸರಿ ಗಿಡನ ಹತ್ತೋಲ್ರಿ, ಅದ್ ಬಿಸಿಲಿಗೆ ಹೋದ ಹಚ್ಚ. ನಮ್ಗಂತ ನೆಳ್ಳಾಗಿಟ್ಟ ಗಿಡ ಬೆಳ್ಸಕಂತ ಸಾಧ್ಯ ಇಲ್ರಿ, ಬಿಸಿಲಾಗ ಹೋದ ಹಚ್ಬೇಕಲ್ಲ ನಮ್ಮ ಹೊಲಕ್ಕೆ ಹಚ್ಚೋದ್ರ, ಹಿಂಗಾಗಿ ಸಕ್ಸಸ್ ಆಗೋಲ್ರಿ ಅದು. ಹಿಂಗಾಗಿ ಬಿಸಿಲಾಗ ಇಟ್ಕೇರ್ ಹಚ್ಚೋದ್ರಿ. ಈ ರೀತಿ ಕಸಿ ಕಟ್ಟಿದಾಗ ನಮ್ ರೈತರು ತಗೊಳ್ತಾರಲ್ಲ, ಒಂದು ಎತ್ತರ ಬೆಳೆದಿರುತ್ತ, ದಶಪುಷ್ಟವಾಗಿ ಬೆಳೆದಿರುತ್ತ, ಒಂದು ವೀಕ್ ಇರುತ್ತೆ, ಸರಿಯಾಗಿ ಬೆಳೆದಿರಲ್ಲ, ಆಯ್ಕೆ ಮಾಡ್ಕೊಳ್ಳುವಂತ ಸಂದರ್ಭದೊಳಗ ಎಂತವನ್ನ ಆಯ್ಕೆ ಮಾಡ್ಕೊಂತಾರ? ಕೆಲವೊಂದು ತಿರಸ್ಕಾರ ಮಾಡೋದು ಹಂಗ ಮಾಡ್ತಾರ? ಹಾ ಮಾಡ್ತಾರ್ರಿ. ಅವ್ರಿಗೆ ಒಬ್ಬೊಬ್ರು ರೈತರಿಗೆ ದೊಡ್ಡ ಗಿಡ ಹಚ್ಬೇಕಂತ ಆಸೆ ಇರ್ತೈತ್ರಿ, 5 ಫುಟ್ ಮ್ಯಾಗಿನೂ. ಅವ್ರು ಅಂತವ್ರು 5 ಫುಟಿನ ತಗೋತಾರ, ಒಬ್ಬರು 4 ಫುಟಿನ ತಗೋತಾರ, ಒಬ್ಬೊಬ್ರು ಸಣ್ಣ ತೋದ. ಯಾಕಂದ್ರ ಅವ್ರ ಗಾಳಿಗೆ ಅಳಗ್ಯಾಡ್ಬಾರ್ದು, ಅವಕ್ಕ ಲಗ ಹತ್ತೋಂಗಿಲ್ಲ, ನೆಲದಾಗ ಬೇರೆ ಇದನ್ನಾಗೆ ಇಂತ ಬಾತರ ಇರ್ತಾರ ಜನ ರೈತರು, ಹಂಗಿರ್ತಾರ್ರಿ. ಅವ್ರು ಯಾವ ಅಂತಾರ ಅವ್ ಕೊಡ್ತೇವ್ರಿ ನಾವು. ಅವು ಹೈಟ್ ಮ್ಯಾಗ ಡಿಪೆಂಡ್ ರೀ ರೇಟ್ ನೋಡ್ರಿ. ಈಗ ಸಣ್ಣ ಇದ್ರ 30 ರೂಪಾಯಿ ಕೊಡ್ತಾರ, ದೊಡ್ಡ ಇದ್ರ 60-70 ಹಿಂಗ್ ಮಾರ್ತಾರ. ಈಗ ಹೈಟ್ ಯಾವ್ದ್ರ ಮೇಲೆ ಅವಲಂಬನೆ? ಕಾಲದ ಮೇಲೇನೋ ಅಥವಾ ಅದು ಪೋಷಕಾಂಶಗಳ ಲಭ್ಯತೆ ಮೇಲೇನೋ? ಹಂಗೇನಿಲ್ರಿ, ಅದು ಎಲ್ಲಕ್ಕೂ ಸೇಮ್ ಪ್ರೊಸೀಜರ್ ಮಾಡಿರ್ತೇವ್ರಿ ನಾವು. ಅವು ಒಂದೊಂದು ಬೆಳಿತಾವ, ಒಂದೊಂದು ಬೆಳೆಯಂಗಿಲ್ಲ ಅಷ್ಟೇ ರೀ. ಇಲ್ಲಾರೆ ಎಲ್ಲಕ್ಕೂ ಸೇಮ್ ನೀರ, ಸೇಮ್ ಗೊಬ್ಬರ, ಸೇಮ್ ಎಲ್ಲ ಹಾಕ್ತೇವ್ರಿ. ಒಂದೊಂದು ಬೆಳಿತಾವ, ಒಂದೊಂದು ಬೆಳೆಯಂಗಿಲ್ರಿ. ತಳಿ ಮೇಲೆ ಅವಲಂಬನೆ? ತಳಿ ಏನಿಲ್ರಿ, ಎಲ್ಲ ಸೇಮ್ ಬೆಳಿತಾವ ಅವು, ಅತ್ರದೇನಿಲ್ಲ. ಒಂದೊಂದ ವೀಕ್ನೆಸ್ ಆಗಿರ್ತಾವ. ತೇರ್ಗಾವಲ್ಲಿ ಕೂಡ ಬಂದಂತ ತಳಿಗಳು ಕೆಲವೊಂದಿಷ್ಟು ಮೋಸ ಆಗಿದಾವ ಅಂತೇಳಿ ರೈತರು ಹೇಳ್ತಾ ಇರ್ತಾರೆ. ಹಂಗೇನ್ರಿ ಆಗ್ಯಾವ? ಆಗಿಲ್ಲ ಆಗಿಲ್ರಿ, ಯಾರು ಮೋಸ ಮಾಡಿಲ್ರಿ. ನಿಮಗ ಬೇಕಂದ್ರ ಬ್ಯಾರೆ ಜಾತಿ ಸಸಿ ಅಂದ್ರ ಅವು ಯಾವ ಬೇಕು ನಿಮ್ಗ ಅಂತ ಕೇಳ ಕಟ್ಟಿ ಕೊಟ್ಟಿರ್ತಾರಕ್ರೆ, ಹಿಂಗ ಮೋಸ ಮಾಡಕ್ ಹೋಗಿಲ್ರಿ ಅಂದ್ರೆ ಗೊತ್ತಾಗ್ಲಾರ್ದ ಕೊಟ್ಟಿರ್ಬಹುದು. ಇಲ್ಲಿಲ್ರಿ, ನಿಮ್ ಹೇಳಿದ್ರ ನಿಮ್ ಹೊಲ್ದಾಗ ಒಂದೆರಡ್ ಗೌಟಿ ಬೇಕ್ರಿ ಇಂತಾವ್ ಸಸಿ ಬೇಕಂತ ಕೇರ್ ಹೇಳಿ ಕಟ್ಟಿಸಿದ್ರಷ್ಟ ಅವ್ನ್ ಕೊಟ್ಟಿರ್ತಾರ, ಇಲ್ಲಾರ ಅಪೋಸ್ ಅವ್ರ ಏನಂತಾರಲ್ಲ ಅವನ ಕೊಟ್ಟಿರ್ತಾರೆ, ಬೇರೆ ಸಾಧ್ಯ ಇಲ್ಲ ಕೊಡೋಲ್ರಿ. ಅದಕ್ ಬೇಕಾದಂತ ಎಲ್ಲ ನಿಮ್ಗೆ ಒಂದ್ ವೇಳೆ ನಿಮ್ಮ ಹೊಲದಲ್ಲಿ ಈ ರೀತಿ ತಾಯಿ ಇವು ಸಿಗ್ಲಿಲ್ಲ ಅಂತ ಹೇಳಿದಾಗ, ಸಯಾನ್ ಸಿಗ್ಲಿಲ್ಲ ಅಂತ ಹೇಳಿ ಅಂದ್ರೆ ಬೇರೆ ರೈತರಿಂದ ತರೋದು ಹಂಗ ದುಡ್ಡು ಕೊಟ್ಟು ತರೋದು ಹಂಗ ಮಾಡ್ತಾರಿ? ಮಾಡ್ತಾರ್ರಿ, ಬೇರೆ ಕಡೆಯಿಂದನು ಬೇರೆ. ಈಗ ನಿಮ್ ತೋಟ ಐತ್ರಿ ಒಂದ್, ನಮ್ದ್ರ ಕಮ್ಮಿ ಅದಾವ, ನಿಮ್ಗ ಹೇಳ್ಕೊಂಡ್ ಕ್ಯಾರ ಒಬ್ಬೊಬ್ರು ಹಂಗನು ಕೊಡ್ತಾರ, ಒಬ್ಬೊಬ್ರು ರೊಕ್ಕ ತಗೊಂಡು ಕೊಡ್ತಾರ್ರಿ, ಅವ್ನ ತಂದು ಕಟ್ತೇವ್ರಿ ನಾವು. ಮತ್ತೆ ಕೆಲವೊಂದು ಉಪ್ಪಿನಕಾಯಿಗೆ ಪ್ರಸಿದ್ಧ, ಕೆಲವೊಂದು ಹಣ್ಣಿಗೆ ಪ್ರಸಿದ್ಧ, ರಸಕ್ಕೆ ಪ್ರಸಿದ್ಧ, ಇಂಥವೆಲ್ಲನೂ ಇರ್ತಾವಲ್ಲ. ಕೆಲವೊಂದಿಷ್ಟು ಬಣ್ಣಕ್ಕೆ ಪ್ರಸಿದ್ಧ ಹಣ್ಣು, ಆ ಬೇಡಿಕೆನೂ ಇರುತ್ತ ಇಂಥದ್ ಕಟ್ಕೊಳ್ರಿ ನಮ್ಗ ಅಂತ ಮುಂಚೆ ಏನ್ರ ಹೇಳ್ತಾರ? ಮೊದ್ಲ ಅಂದ್ರ ಅವು ಬಾಳ ಸೇಲ್ ಆಗೋಲ್ರಿ ಅವು. ನಿಮ್ದು ಒಂದ್ ತೋಟ ಆಯ್ತಂದ್ರ ಒಂದ್ ಗಿಡ ಆದ್ರೆ ಸಾಕ್ರಿ ನಿಮ್ ಮನಿಗೆ, ಅವ್ರೇನ್ ಮಾರ್ಬೇಕಂತ ಏನಲ್ಲ. ಈ ತರ ಬರ್ತಾರ್ರಿ ರೈತರ, ನಮ್ಗ ಆ ಗಿಡ ಒಂದ್ ಇದ್ರೆ ಕೂಡ, ಆಮೇಲೆ ನೀಲಂ ಇದ್ರೆ ಕೂಡ, ಉಪ್ಪಿನಕಾಯಿ ಒಂದ್ ಕೂಡ, ಇಂತಾವ ಬರ್ತಾರ ರೈತರ. ಅಂತವ್ರಿಗೆ ನಾವು ಕೊಟ್ಟಿರ್ತೇವ್ರಿ, ಕಟ್ಟಿಟ್ಟಿರ್ತೇವ. ಒಂದ್ 100 ಕಟ್ಟಿದಾಗ ಒಂದ್ 70-80 ಬದುಕಿರ್ತಾವ್ರಿ ಅವ್. ಅವ್ನ ಕಡೆಕಾಯ ಪಾಕೆಟ್ ತುಂಬಿ ಇಟ್ಟಿರ್ತೇವ್ರಿ, ಅಂತಾವ್ ಕೊಡ್ತೇವ್ರಿ ನಾವು ಬೇಕಂದ್ರ ಅವನು ರೊಕ್ಕಕ್ಕೆ. ಹಾ, ರೊಕ್ಕಕ್ಕೆ. ಮತ್ತೆ ನಿಮ್ಗೆ ಈ ರೀತಿಯಾಗಿ ವರ್ಷಕ್ಕೆ ಒಂದಿಷ್ಟು ಕೈಯಲ್ಲಿ ದುಡ್ಡು ಆಡ್ತಾ ಇದೆ ಅಂತ ಹೇಳಿದಾಗ, ಎಷ್ಟು ನೂರಾರು ರೈತರು ಈ ರೀತಿ ಮಾಡ್ತಾ ಇದಾರೆ ಇಲ್ಲಿ? ಹಾ, ಮಾಡ್ತಾ ಇದ್ದಾರೆ. ಹಂಗಾಗಿ ನಿಮ್ಮ ಇಂತ ಒಂದು ಕೆಲಸಕ್ಕೆ ಎಷ್ಟು ಜನಕ್ಕೆ ನೀವು ಕೆಲಸ ಕೊಡ್ಲಿಕ್ಕೆ ಸಾಧ್ಯತೆ ಇದೆ? ನಾವು ಇಲ್ಲಿ ಒಂದು 60% ಜನ ಆದ ಕೆಲಸ ಮಾಡ್ತಾರೆ ಈಗ ನಮ್ಮಲ್ಲಿ. ಅಂದ್ರೆ ಈಗ ಒಂದು ನಿಮ್ಮ ತೋಟದಲ್ಲಿ ಒಂದ್ 4-5 ಹಿಂಗ. ಈಗ ಬಿಸಿಲು ಅಕ್ಟೋಬರ್ ಆತಂದ್ರೆ ನಾವು ಪಾಕೆಟ್ ತುಂಬಂದ್ರೆ ವಾರ ಒಂದ್ 4-5 ದುಡಿಯಾಕ್ ಬರ್ತಾರೆ ಹತ್ರಾಗ, ಕಸ ತೆಗಿಯಾಕ, ಗೊಬ್ಬರ ಕಟ್ಟಾಕ, ಏನೋ ನಮ್ದು ಎಮರ್ಜೆನ್ಸಿ ಊರಿಗೆ ಹೋಗೋದಿದ್ರೆ ನೀರ್ ಹಾಕಾಕ ಹಚ್ಚಿ ಹೋಗಿರ್ತೇವ್ರಿ ನಾವ್ರಿಗೆ. ಹಿಂಗಾಗಿ ನಮ್ಮ ತೆರಗಾವ್ದಾಗ ಆಲ್ಮೋಸ್ಟ್ 60% ಜನ ದುಡಿತಾರ್ರಿ, ಸಿಗ್ತಾರ ಹಂಗೇನಿಲ್ಲ. ಅಲ್ಲಿ ಮಕ್ಕಳು ಕಟ್ಟಬಹುದು, ಹೆಣ್ಮಕ್ಳು ಕಟ್ಟಬಹುದು, ಎಲ್ಲರೂ ಕಟ್ಟಬಹುದ? ಹಾ, ಕಸಿ ಹೆಣ್ಮಕ್ಳು ಕಟ್ಟಬಹುದ್ರಿ. ಚೆನ್ನಾಗಿ ಕಟ್ತಾರ? ಹಾ, ಕಟ್ತಾರೆ. ಯಾರು ಚೆನ್ನಾಗಿ ಕಟ್ಟೋದು? ವಿದ್ಯಾರ್ಥಿಗಳು ಕಟ್ತಾರ, ಮಹಿಳೆಯರು ಕಟ್ತಾರ, ಯುವಕರು ಕಟ್ತಾರ, ಯಾರು ಚೆನ್ನಾಗಿ ಕಟ್ತಾರ? ಅಂದ್ರೆ ಯುವಕರ ಒಂದಿಷ್ಟು ಪರ್ಫೆಕ್ಟ್ ಕಟ್ತಾರ್ರಿ ಅವ್ರಿಗೆ. ಅಂದ್ರೆ ಈಗ ಈಗ ಒಂದ್ ಸ್ವಲ್ಪ ಏಜ್ ಅದು ಆದವ್ರಿಗೆ ಕೈ ಅದು ನಡುಕ್ತಾವು, ಯುವಕರ ಹಂಗಿಲ್ಲ, ಚಲೋ ಕಟ್ತಾರ್ರಿ. ಒಟ್ಟ ಮಹಿಳೆಯರು ಕಟ್ತಾರ್ರಿ. ಮಹಿಳೆಯರಂದ್ರೆ ಎಲ್ಲಾ ಮಹಿಳೆಯರು ಕಟ್ಟಂಗಿಲ್ಲ, ಒಂದ್ 4-5 ಜನ ಮಹಿಳೆಯರು ಕಟ್ತಾರ್ರಿ ನಮ್ಮೂರೊಳಗೆ. ಕಾರಣ ಏನು? ಹಂಗ ಅವ್ರೀಗ ಕಲ್ಕೋಬೇಕಂತ ಒಂದು ಹುಮ್ಮಸ್ ರೀ ಅವ್ರಿಗೂ, ನಾವು ಕಟ್ಟಬೇಕು ಅಂತ ಕಲ್ಕೋಬೇಕಂತ ಹುಮ್ಮಸ್ ಇರ್ತೈತಿ. ಅವ್ರು ಕಟ್ಟ್ಯಾರ, ಸಕ್ಸಸ್ ಆಗ್ಯಾವ್ರಿ ಅವ್ರು. ಹಿಂಗಾಗಿ ವರ್ಷ ಕಟ್ಟಕ್ ಹೋಗ್ತಾರ್ರಿ ಅವ್ರು. ಬೇರೆ ಮಹಿಳೆಯರು ಯಾಕೆ ಬರಲ್ಲ? ಬೇರೆ ಮಹಿಳೆಯರಿಂದ ಅವ್ರ ಇಂಟ್ರೆಸ್ಟ್ ಇಲ್ರಿ ಅವ್ರಿಗೆ, ಹಿಂಗಾಗಿ ಬರಂಗಿಲ್ರಿ ಅವ್ರು. ನೀವು ನಿಮ್ಮ ಮನೆಯಲ್ಲಿ ಮಹಿಳೆಯರಿಗೆ ಕೊಟ್ಟಿದ್ರೆ ಅವಕಾಶ? ಹಾ, ಕಟ್ತಾರೆ ನಮ್ಮ ಮನೆಯವರು. ಅಂದ್ರ ಈಗ ಅವ್ರೇನ್ ಕೆಲ್ಸಕ್ಕೆ ಹೋಗಲ್ಲ ಆ ತರ ಏನ್ ಕಟ್ಟಂಗಿಲ್ಲ. ನಮ್ಮಲ್ಲೇನ ನಾವು ಕಟ್ತಿರ್ತೇವಲ್ಲ ಅವಾಗ ಬಂದಿರ್ತಾರ, ಒಂದ್ 150 ಹಿಂಗ ಕಟ್ಕೊಂತ ಹೋಗ್ತಾರ್ರಿ ಡೈಲಿ. ಒಂದ್ ವರ್ಷ ಹೆಚ್ಚು, ಒಂದ್ ವರ್ಷ ಕಡಿಮೆ ಮಾರೋದು ಹಂಗೇನೆ ಆಗಲ್ಲ. ಇಲ್ಲರಿ, ಒಟ್ಟು ಮಾರ್ತಾವ್ರಿ. ಈ ಅಂದ್ರ ಮಾರ್ಕೆಟ್ ಮಳಿ ಮ್ಯಾಗ ಡಿಪೆಂಡ್ ಐತ್ರಿ. ಈ ವರ್ಷ ಫಸ್ಟ್ ಗೆ ಮಾರ್ಕೆಟ್ ಟೈಮ್ದಾಗ ಮಳಿ ಆಗ್ಲಿಲ್ರಿ, ಅವಾಗ ರೈತರ ಹಚ್ಚೋದ ಇದನ್ನಾಗ್ಬಿಡ್ತಿರ್ಲ, ಮಳಿನ ಇಲ್ಲ ಯಾವಾಗ ಹಚ್ಚೋದಂತ. ಆಮೇಲೆ ಮಳಿ ಬಹಳ ಚಾಲು ಆಗ್ಬಿಡ್ತ್ರಿ, ಅವಾಗ ಮಳೆಗಾಲದಾಗ ತಗದ ಅದ್ರಾಗ ನೀರ್ ನಿಂದ್ರೆ ಹಚ್ಚೋದು. ಈ ವರ್ಷ ಒಂದಿಟ್ಟು ಮಾರ್ಕೆಟ್ ಡೌನ್ ಐತಿ. ಈ ಸಲ ಮಳೆ ಮಸ್ತ್ ಆಗಿದೆ. ಅದ ಆಗಿದ್ದಕ್ಕನ ನಮ್ದು ಮಾರ್ಕೆಟ್ ಡೌನ್ ಆತ್ರಿ, ಯಾಕಂದ್ರ ಅದ ಹಚ್ಚೋ ಸೀಸನ್ ನಾಗ ಮಳಿ ಆಗ್ಲಿಲ್ರಿ ಅಲ್ಲಿ. ಈಗ ಮೇ ಜೂನ್ ದಾಗ ಮಳಿ ಆದ್ರ ಆಗಿನ ಟೈಮ್ದಾಗ ಓದ್ ಹಚ್ಚಿದ್ರ, ಈಗ ಮಳೆಗಾಲ ಎಲ್ಲ ಪೂರ ಗಿಡ ಹತ್ತಿ ಬಿಡ್ತೈತ್ರಿ. ಅದೇನಾತ ಮೇ ಜೂನ್ ದಾಗ ಮಳಿ ಆಗ್ಲಿಲ್ರಿ, ಆಮೇಲೆ ನೆಕ್ಸ್ಟ್ ಲೇಟ್ ಆಗಿ ಆತ್ರಲ್ಲ, ಅವಾಗ ಮಳಿನೂ ಬಾಳ ಆಗಿಬಿಡ್ತ್ರಿ. ತಗದ ಕೂಡ ಅದ ನೀರ್ ನಿಂದಿರ್ತೈತಿ. ಈಗ ಗಿಡ ಒಯ್ದ ನಾವು ಅಷ್ಟ ಖರ್ಚು ಮಾಡಿ ಹಚ್ಚಿದ್ರ ಗಿಡ ಎಲ್ಲ ಸಾಯ್ತಾವ ಅನ್ನೋ ಉದ್ದೇಶಕ್ಕೆ ರೈತ ಇದನ್ನ ಮಾರ್ಕೆಟ್ ಡೌನ್ ಆಗಿಬಿಡ್ತೇವೆ, ಒಯ್ದ ಹಚ್ಚಲಿಲ್ಲ, ಅರ್ಧ ಗಿಡ ಹೋಗೈತ್ರಿ ಒಟ್ಟು ಒಂದ್ ಥೋಡೆ. ಅವಾಗ ನೀವ್ ಏನ್ ಮಾಡ್ತೀರಿ? ಅದನ್ನ ಅಲ್ಲೇ ಮತ್ತ ಮುಂದಿನ ವರ್ಷ ಮಾರಕಂತೆ ಸಾಲ ಚೀಟ್ತೇವ್ರಿ ಅದಕ್ಕ. ಹಾ, ಏನ ವೇಸ್ಟ್ ಆಗೋದಿಲ್ರಿ ಅದ, ಏನ 2 ವರ್ಷ ಬೆಳೆಸ್ಬೇಕು ಅನ್ನೋದು ಒಂದ ಕಷ್ಟ ರೀ, ಅದಕ್ಕೆ ವೇಸ್ಟ್ ಅಂತ ಆಗೋಲ್ರಿ ಗಿಡ. ಅದ ಅಲ್ಲೇನು ನಿಮ್ಗೇನು ಖರ್ಚ ಏನ್ ಬರಲ್ಲ? ಖರ್ಚು ಬರ್ತೈತಿಲ್ಲ. ಮತ್ತೆ ನೀರ್ ನಾವು ಈಗ ನಮ್ದು ಹೊಲ ದೂರ ಐತ್ರಿ, ಇಲ್ಲೇ ರೋಡ್ ಸೈಡ್ ಆದ್ರೆ ವ್ಯಾಪಾರನು ಚಲೋ ಆಕೈತೆ ಅನ್ನೋ ಉದ್ದೇಶಕ್ಕೆ ಬ್ಯಾರೆದವ್ರ ಜಾಗ ಹಿಡಿದಕ್ಯಾರ ನಾವು ಮಾಡಿರ್ತೇವ್ರಿ ಅದಕ್ಕೆ. ಅದ ಗಿಡ ಉಳಿತಂದ್ರೆ ನಮ್ಗೆ ಲಾಸ್ ರೀ ಅದ. 2 ವರ್ಷದ ಬಾಡಿಗೆ ಕೊಡ್ಬೇಕ್ರಿ ನಾವು, ನೀರಿನ ಬಾಡಿಗೆನೂ ಕೊಡ್ಬೇಕು, ಜಾಗ ಬಾಡಿಗೆನೂ ಕೊಡ್ಬೇಕ್ರಿ. ಇಲ್ಲಿ ಊರ್ ಕಡೆ ಇಟ್ರ ನಮ್ಮ ಹೊಲ ಸ್ವಂತ ಹೊಲ್ದಾಗ ಇಟ್ರ ಅಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ, ಅಲ್ಲಿ ಖರ್ಚು ಬರೋಂಗಿಲ್ಲ. ಆದ್ರೆ ಏನದ ಮಳೆಗಾಲದಾಗ ಮಾರೋ ಇದನ್ನ ಇರ್ತೈತೆ ಅನ್ನೋ ಉದ್ದೇಶಕ್ಕೆ ರಸ್ತೆ ಸೈಡ್ ಇಟ್ಟಿರ್ತೀವಿ.

ಕಾಗಿ ಕೊರೆ ಸಂಗಯನಾ